ನಾನೀಗ 17 ವರ್ಷ ಬೆಳೆಯಾಕತ್ತೀನಲ್ಲ, ಈ ವೇಳೆ ಹಚ್ಚುಕಿಂತ ಪೂರ್ವದಲ್ಲಿ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನಿಮ್ಮ ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತ್ತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಬಂದು ನನಗೆ ಸಲಹೆದ ಮೇರೆಗೆ, ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭಾಲಿಕ ನಮ್ಮನ್ನು ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೀನಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕ್ಕೆ ಹಣ್ಣು, ಆದ್ರೆ ಇವತ್ತಿಂದ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ಆದರೂ ನನಗೆ ಚಲೋ ಇಳುವರಿ ಬಂದತಿ, ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು, ಆಜುಬಾಜು ಎಲ್ಲ ಈಗ ನನಗೆ ಬೇಡಂದ ರೈತರು. ಹೀಗಾಗಿ ನನಗಿದು ಸ್ವಲ್ಪ ಇಳುವರಿ ಚಲೋ ಬರೋದ್ರಿಂದ ಯಾವ ಬೆಳೆಗೂ ಇದನ್ನು ನಾನು ಹೋಲಿಕೆ ಮಾಡಿದ್ರೆ ಚಲೋ ಭಾಳ ಅನಿಸೈತಿ ಇದು ತಾಳೆಬೇಳೆ. ಆದ್ರೆ ಇಲಾಖೆಯವರು, 3F ಕಂಪ್ನಿಯವರು ಭಾಳ 15 ದಿವಸಕ್ಕೊಮ್ಮೆ ಬಂದು ನಮಗೆ ಇದನ್ನು ಸಲಹೆ ಕೊಡ್ತಾರೆ. ನೀರು ಗೊಬ್ಬರದ್ದು ಭಾಳ ಚಂದ ಮೇಂಟೈನ್ ಮಾಡೋದ್ರಿಂದ ಇದು ನನಗೆ ಇಳುವರಿ ಚಲೋ ಅನಿಸೈತಿ, ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ರೈತರಾದ ರೇವಪ್ಪ ಹೊಸಮನಿ, ಈ ತಾಳಿ ಬೆಳೆ ಬಗ್ಗೆ ನಾವು ನೋಡ್ಕೊತ ಬಂದಾಗ ಮಣ್ಣ ಭೂಮಿ ಕೆಡ್ತತ್ ಅಂತ ಹೇಳಿ ಎಲ್ಲ ರೈತರೊಳಗೆ ನಮಗೆ ಕೆಟ್ಟ ವಿಚಾರ ಇತ್ತು. ಆದ್ರೆ ಇಲ್ಲಿವರೆಗೆ ನಾವು 17 ವರ್ಷದಿಂದ ನೋಡಾಕತ್ತೀವಲ್ಲ, ಈ ಭೂಮಿ ವರ್ಷ ಫಲವತ್ತತೆ ಹೆಚ್ಚಾಕತಿ. ಅದು ಫಲವತ್ತತೆ ಹೆಚ್ಚಾದಂಗೆ ಗಿಡಗಳನ್ನು ನಮಗೆ ಚಲೋ ಇಳುವರಿ ಕೊಡಾಕತ್ತೇವ. ಇದನ್ನ ಎಲ್ಲ ರೈತರು ಬೆಳೆಯಕ್ಕೆ ಅಡ್ಡಿ ಇಲ್ಲ. ಇದು ಭೂಮಿ ಕೆಡೋದಂತೂ ಯಾವಾಗೂ ಕೆಡಂಗಿಲ್ಲ. ಇದಕ್ಕೆ ಇಲ್ಲಿ ಈಗ ನಾವು ಪ್ಲಾಟ್ನೊಳಗೆ ಅಡ್ಡಾಡ್ತೀವಲ್ಲ, ಬೆಡ್ನೊಳಗೆ ಅಡ್ಡಾಡ್ದಂಗೆ ಆಕತಿ. ಭೂಮಿ ಕೆಡ್ತತ್ ಅನ್ನೋದು ತಪ್ಪು, ರೈತರು ಅದನ್ನು ತಪ್ಪು ಅಂತ ತಿಳ್ಕೊಂಡು ಇದನ್ನು ಬೆಳೆಯಕ್ಕೆ ಅಡ್ಡಿ ಇಲ್ಲ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಪಾಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನ ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ತೋಟಗಾರಿಕಾ ಉಪನಿರ್ದೇಶಕರಾದ ರವೀಂದ್ರ ಹಕಾಟಿ, ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ₹20,000-29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆ ಕಟ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಬೀರಪ್ಪ ಅವರು NMEO OP ಬೆಂಬಲದಿಂದ ಇನ್ನೂ ಹೆಚ್ಚಿನ ಭೂಮಿಯಲ್ಲಿ ಪಾಮ್ ಮರಗಳ ಬೆಳೆಸುವ ಆಲೋಚನೆ ಮಾಡಿದ್ದಾರೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಇದುವರೆಗೆ ರಾಷ್ಟ್ರೀಯ ಖಾದ್ಯ ತೈಲಗಳ ಮಿಷನ್ನಲ್ಲಿ ಎಣ್ಣೆ ತಾಳೆ ಆಯಿಲ್ ಪಾಮ್ ಕೃಷಿಗೆ ಸಿಗುವ ಸೌಲಭ್ಯಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯನ್ನು ಬಾಧಿಸುವಂಥ ಕೀಟಪೀಡೆಗಳು, ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವಂತಹ ಮಡಿಕೇರಿ ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೃಷಿ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ HC ಲತಾ ಅವರು. ನಮಸ್ಕಾರ ಡಾಕ್ಟರ್ ಲತಾ ಅವರೇ. ನಮಸ್ಕಾರ ಸರ್. ಈ ಶುಂಠಿ ಬೆಳೆ ಮುಖ್ಯವಾದ ಒಂದು ಸಾಂಬಾರು ಬೆಳೆ. ಶುಂಠಿ ಬೆಳೆಯನ್ನ ಬಾಧಿಸುವಂತ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತೀರಿ? ಸರ್, ಇದೊಂದು ಪ್ರಮುಖ ಸಾಂಬಾರು ಬೆಳೆಯಾಗಿದೆ. ಮತ್ತೆ ಇದನ್ನು ಪೂರ್ತಿ ಬೆಳೆಯಾಗೂ ಕೂಡ ಬೆಳಿಬಹುದು, ಅಥವಾ ಅಂತರ ಬೆಳೆಯಾಗಿ ಮಧ್ಯಂತರ ಬೆಳೆಯಾಗೂ ಕೂಡ ಬೆಳಿಬಹುದು. ಅಂದ್ರೆ ಕಪ್ಪು, ತೆಂಗು, ಅಡಿಕೆ ಇದ್ರ ಮಧ್ಯೆ ಕೂಡ ಬೆಳಿಬಹುದು. ಈ ಬೆಳೆಯನ್ನು ಹಲವಾರು ಕೀಟಗಳು ಬಾಧಿಸ್ತವ. ಅದರಲ್ಲಿ ಪ್ರಮುಖವಾದವು ಯಾವ್ಯಾವು ಅಂತ ಅಂದ್ರೆ ಕಾಂಡ ಮತ್ತೆ ಕಾಯಿ ಕೊರಕ ಅಂತ ಹೇಳಿ ಇದೊಂದು ಬರುತ್ತೆ. ಮತ್ತೆ ಬೇರು ಕಾಂಡದ ಶಲ್ಕ ಕೀಟ ಒಂದು, ಅದ್ ಬಿಟ್ರೆ ಎಲೆ ಸುರುಳಿ ಕೀಟ ಒಂದು, ಅದ್ ಬಿಟ್ರೆ ಬೇರು ಕಾಂಡದ ನೊಣ ಮತ್ತೆ ಥ್ರಿಪ್ಸ್. ಇವು 5 ಪ್ರಮುಖವಾಗಿ ನಾವು ಶುಂಠಿಯಲ್ಲಿ ಕಾಣಬಹುದು. ಈ ಕಾಂಡ ಕೊರಕ ಅಂತ ತಾವು ಹೇಳಿದ್ರಿ, ಹೌದು ಸರ್. ಇದು ಯಾವ ಕಂಡು ಬರುತ್ತೆ ಹೆಚ್ಚಾಗಿ ಅಂತಿದೆ? ಇದು ಕಾಂಡ ಮತ್ತೆ ಕಾಯಿ ಕೊರಕ ಅಂತ ಹೇಳ್ಬಿಟ್ಟು ಗಿಡಗಳು ಯಾವಾಗ 30-45 ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದ್ರದ್ದು ಗಡ್ಡೆ ಅಭಿವೃದ್ಧಿ ಆಗ ಅವಾಗಿಂದನು ಬಂದು ಕೊನೆ ತನಕನು ಕೂಡ ಇದು ಇರುತ್ತೆ. ಕಾಂಡ ಮತ್ತೆ ಕಾಯಿನು ಕೂಡ ಇದನ್ನು ಕೊರೆದು ತಿನ್ನೋದಿಕ್ಕೆ ಗಡ್ಡೆ, ಅದೇ ಗಡ್ಡೆ ಗಡ್ಡೆಯನ್ನು ತಿನ್ನತ್ತೆ. ಇದರಲ್ಲಿ ಇದ್ರದ್ದು ಹಾನಿಯ ಲಕ್ಷಣ ಬಂದ್ರೆ ಹಾನಿಯ ಲಕ್ಷಣಗಳು ಏನ್ ಮಾಡುತ್ತೆ, ಈ ಮರಿ ಹುಳುಗಳು ಏನಿದೆ ಅದನ್ನ ಕಾಂಡನ ಕೊರೆದು ಸುಳಿ ಒಳಗೆ ಹೋಗುತ್ತೆ. ಅದರಿಂದ ಅದೇನಾಗುತ್ತೆ, ಹಳದಿ ಕಲರ್ ಆಗುತ್ತೆ ಸುಳಿ. ಹಳದಿ ಬಣ್ಣಕ್ಕಾಗಿ ಅದು ಮತ್ತೆ ನಂತರ ಏನಾಗುತ್ತೆ, ಸಾಯುತ್ತೆ. ಅಂತ ಸುಳಿ ಏನಾಗ್ತಾವ ಅಂದ್ರೆ ನೀವು ಕೈಯಿಂದ ಹೇಳಿದ್ರೆ ಅದು ಸುಲಭವಾಗಿ ಬರ್ತಾವ. ಈ ತರ ನೀವು ಭತ್ತದಲ್ಲಿ ಎಲ್ಲ ನೋಡ್ಬೋದು, ಕಾಂಡ ಏನ್ ಬರ್ತಾವ ಸುಳಿ ಒಳಗೆ ಹೋಗಿ ತಿನ್ನೋದ್ರಿಂದ ಸುಳಿನ ನಾವು ಈಸಿಯಾಗಿ ತೆಗಿಬಹುದು. ಇದೊಂದು. ಮತ್ತೆ ಇದ್ರದ್ದು ಏನಂದ್ರೆ ಕಾಂಡ ಕೊರೆದು ಇದು ಒಳಗೆ ಹೋಗಿರೋದ್ರಿಂದ ಅಲ್ಲಿ ಕಾಂಡದ ಮೇಲೆ ಒಂದು ರಂಧ್ರ ಇರುತ್ತೆ, ಆ ರಂಧ್ರದಿಂದ ಏನಾಗುತ್ತೆ ಅದರದ್ದು ಮಲ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ. ಇದರಿಂದ ನಮಗೆ ಈ ಕಾಂಡ ಮತ್ತೆ ಕಾಯಿ ಕೊರಕ ಬಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಅಂದ್ರೆ ಆರ್ಥಿಕವಾಗಿ ಸಾಕಷ್ಟು ನಷ್ಟ ಉಂಟು ಮಾಡುತ್ತೆ. ಇದರಿಂದ ಹಾನಿ ಇದೆ ಸರ್, ಆರ್ಥಿಕವಾಗಿನೂ ಇದು ಹಾನಿ ಮಾಡುತ್ತೆ. ಅಂದ್ರೆ ಯಾವ ಜಾತಿಗೆ ಸೇರಿದಂತ ಕೀಟ ಇದೇನಂದ್ರೆ ಕ್ರಾಂಬಿಡೆ, ಲೆಪಿಡಾಪ್ಟ್ರಾ ಅಂತ ಹೇಳಿ. ಲೆಪಿಡಾಪ್ಟ್ರಾ ಅಂದ್ರೆ ನಮ್ಗೆ ಗೊತ್ತಿರೋದು ಪತಂಗ. ಪತಂಗಗಳು ಏನಿದಾವ ಅವೆಲ್ಲ ಲೆಪಿಡಾಪ್ಟ್ರಾಗ ಬರುತ್ತೆ. ಕ್ರಾಂಬಿಡೆ ಅನ್ನೋದು ಇದ್ರದ್ದು ಒಂದು ಫ್ಯಾಮಿಲಿ ಫ್ಯಾಮಿಲಿ ಅಂತ. ಇದು ಸೈಂಟಿಫಿಕ್ ನೇಮ್ ಕೊನಾಕೆಥಸ್ ಪಂಕ್ಟಿಪೆರಾಲಿಸ್ ಅಂತ ಹೇಳಿ. ಇದು ಶುಂಠಿ ಜೊತೆಗೆ ಅರಿಶಿನಾಗೂ ಕೂಡ ನೋಡಬಹುದು. ಪತಂಗ ಹೇಗಿರುತ್ತೆ ಅಂದ್ರೆ ಕಿತ್ಲೆ ಬಣ್ಣ ಇರುತ್ತೆ, ತುಂಬಾ ಸಣ್ಣದಿರುತ್ತೆ. ಕಿತ್ಲೆ ಬಣ್ಣದ ಮೇಲೆ ಕಪ್ಪು ಚುಕ್ಕಿಗಳು ಇರುತ್ತೆ. ಅಂದ್ರೆ ಮೊಟ್ಟೆ ಎಲ್ಲಿಡುತ್ತೆ ಅಂತಾರೆ ಈ ಪತಂಗ? ಪತಂಗ ಮೊಟ್ಟೆ ಎಲ್ಲ ಎಲೆ ತಳಭಾಗದಲ್ಲೇ ಇಡ್ತಾವ. ಇಡುತ್ತೆ ಎಲೆ ತಳಭಾಗದಿಂದ ಅದು ಮರಿ ಆಗಿರುತ್ತೆ. ಮರಿ ಆದಾಗ ಸುಳಿಯಿಂದ ಹೋಗುತ್ತೆ, ಇಲ್ಲ ಕಾಂಡನು ಕೂಡ ತೂತ್ ಮಾಡ್ಕೊಂಡು ಹೋಗುತ್ತೆ, ರಂಧ್ರ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಸುಳಿನ ತಿನ್ನುತ್ತೆ. ಸುಳಿ ತಿನ್ನೋದ್ರಿಂದ ಕಾಂಡದೊಳಗೆ ಕೊರೆದಿರೋದ್ರಿಂದ ಕಾಂಡ ಕೂಡ ಟೊಳ್ಳಾಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸಾಕಷ್ಟು ಆರ್ಥಿಕವಾಗಿ ನಷ್ಟ ಉಂಟು ಮಾಡುತ್ತೆ ಸರ್. ಕೋಶಾವಸ್ಥೆಯಲ್ಲಿ ಹೊಂದುತ್ತೆ, ಕಾಂಡದೊಳಗೇನೆ ಕೋಶಾವಸ್ಥೆಗೆ ಹೋಗುತ್ತಿದ್ರು. ಅದರಿಂದ ನಿರ್ವಹಣಾ ಕ್ರಮಗಳನ್ನು ನಾವು ಸರಿಯಾಗಿ ಅನುಸರಿಸಲೇಬೇಕಾಗುತ್ತೆ ಸರ್. ಏನ್ ಕ್ರಮ ಅನುಸರಿಸಬಹುದು ಅಂತೀರಿ? ಬಾಧಿತ ಕಾಂಡ ಮತ್ತೆ ಎಲೆಗಳು ಕಾಣಿಸಿದವೆ ಅಂದ್ರೆ ಅದನ್ನ ಕಿತ್ತು ನಾಶ ಮಾಡಬೇಕು ಒಂದು. ಅದ್ರ ಜೊತೆಗೆ ಎಕರೆಗೆ 100 kg ಅಷ್ಟು ಬೇವಿನ ಹಿಂಡಿನ ಭೂಮಿಗೆ ಸೇರಿಸಬೇಕು ಅಂದ್ರೆ ಪ್ರಾರಂಭದಲ್ಲೇನೆ. ಅದು ಬಿಟ್ಟು ಮತ್ತೆ ಕಾರ್ಬೋಫಿರಾನ್ ಅಂತ ಹೇಳಿ ಬರುತ್ತೆ, ಫಿರುಡಾನ್ ಅಂತ ಕೇಳಿರ್ತಿರಲ್ಲ, 3G ಅಂತ ಬರುತ್ತೆ. ಅದು 10 kg ಬಿತ್ತನೆ ಆದ್ಮೇಲೆ 15-20 ಮಣ್ಣಿಗೆ ಸೇರಿಸ್ಬೇಕು. ಇದೊಂದು ಮಾಡಬೇಕು. ಮತ್ತೆ ಕೆಲವು ಮೋಹಕ ಬಲೆಗಳು ಅದನ್ನೆಲ್ಲ ಇಟ್ಟು ಇದನ್ನ ಆಕರ್ಷಣೆ ಕೀಟನಾಶಕ ಅದು ಕಾರ್ಬೋಫಿರ್ ಅನ್ನೋದು ಹರಳು ರೂಪ. ಆದ್ರೆ ಈಗ ಬ್ಯಾನ್ ಆಗಿದೆ, ಅದು ಎಲ್ಲಿವರೆಗೂ ಅದು ಸಿಗುತ್ತೋ ಅಲ್ಲಿವರೆಗೂ ಬಳಸ್ಕೋಬಹುದು ಅಷ್ಟೇ ಅದು. ಇನ್ನೊಂದು 5% ಬೇವಿನ ಕಷಾಯ, ಬೇವಿನ ಬೀಜದ ಕಷಾಯ ಅಂತ, ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್. ಮತ್ತೆ ಅದು 1 liter 2-3 ml ಹಾಕೋಬಹುದು. ಬೇವಿಂದು ಏನೇನು ಅದಕ್ಕೆ ರಿಲೇಟೆಡ್ ಬರುತ್ತೆ, ಅಸಾಟಿಕ್ಟಿನ್ ಎಲ್ಲ ಸಿಗುತ್ತಲ್ಲ ಅದನ್ನು ಕೂಡ ಇದ್ರಲ್ಲಿ ಹಾಕೋಬಹುದು. ಇದು ಬಿಟ್ರೆ ರಾಸಾಯನಿಕ ಕ್ವಿನೋಲೋಫಾಸ್, ಕ್ಲೋರೋಪೈರಿಪಾಸ್. ಕ್ವಿನೋಲೋಫಾಸ್ ಶುಂಠಿಲಿ ಯಾವ್ದೇ ಇದು ಬಂದ್ರು ಹುಳಗಳಿಗೆ ಕ್ವಿನೋಲೋಫಾಸ್ ವರ್ಕ್ ಆಗುತ್ತೆ. ಅದು ಎಲೆ ತಿನ್ನಂತದ್ದು ಈ ತರ ಇರಬೇಕು, ರಸ ಇರಂತದಿಕ್ಕಾಗಲ್ಲ. ಕ್ವಿನೋಲೋಫಾಸ್ ಮತ್ತೆ ಇನ್ನೊಂದು ಯಾವ್ದು, ಕ್ಲೋರೋಪೈರಿಪಾಸ್ 2 ml. ಅಂದ್ರೆ ಅಗದು ತಿನ್ನುವಂತ ಕೀಟಗಳಿಗೆ ಈ ಏನು ಇಟ್ಟು ತಿಗಣೆ ಇವೆಲ್ಲ ಏನು ರಸ ಇರ್ತಾವ, ಆದ್ರೆ ಇದು ಎಲ್ಲ ಅಗದು ತಿನ್ನೋದ್ರಿಂದ. ಡೈಮಿಥೈಟ್ ಒಂದು 1.7 ml 1 liter ನೀರಿಗೆ ಹಾಕೊಂಡು ಇದನ್ನ ಸಿಂಪರಣೆ ಮಾಡಿದ್ರೆ ಡೈಮಿಥೈಟ್ ಬಳಸ್ಕೋಬಹುದು. ಡೈಮಿಥೈಟ್, ಕ್ವಿನೋಲೋಫಾಸ್, ಕ್ಲೋರೋಪೈರಿಪಾಸ್ ಮತ್ತೆ ಕ್ಲೋರೋಪೈರಿಪಾಸ್ ಮೂರನ್ನು ಕೂಡ ಬಳಸ್ಕೋಬಹುದು ಅಂತಿದೆ ಈ ಕೀಟದ ಹಾವಳಿಯನ್ನು ತಡೆಗಟ್ಟೋದಕ್ಕೆ. ಇದು ಮುಖ್ಯವಾದ ಒಂದು ಕ್ರಮ ಅಂತೀರಿ? ಹೌದು ಸರ್. ಮತ್ತೆ ಶುಂಠಿಗೆ ಬೇರು ಕಾಂಡಗಳು ಮಣ್ಣಿನ ಮೇಲೆ ಕಾಣ್ತಾ ಇರ್ತಾವಲ್ಲ, ಅದು ಕಾಣ್ದಂಗೆ ಮಣ್ಣನ್ನು ಏರಾಕೋದು ಅಷ್ಟೇ ಮುಖ್ಯ. ಅದರಿಂದನೂ ಸ್ವಲ್ಪ ಮಟ್ಟಿಗೆ ಅದೇ ಅದು ರಂಧ್ರ ಇರೋದ್ರಿಂದ ಅಲ್ಲಿಂದ ಹೋಗಿ ಅಲ್ಲಿಂದನೇ ಇದು ಮಾಡೋದ್ರಿಂದ ಮಣ್ಣನ್ನ ಬೇರ್ಗಿನ್ನು ಮೇಲೆ ತಗೊಬಂದ್ರೆ ಅಲ್ಲಿಂದ ಅದಕ್ಕೆ ಉಸಿರಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಅದು ಮತ್ತೆ ಅದು ದಾಳಿ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಮಣ್ಣನ್ನ ಏರ್ಸೋದ್ರಿಂದ. ಅದು ಬರದೇ ಅದು ಕೆಳಗಡೆ ತುದಿಯಿಂದ ಮಾಡ್ಕೊಂಡು ಹೋಗುತ್ತೆ ಒಳಗಡೆಗೆ ರಂಧ್ರನ. ಇನ್ನೊಂದು ತಾವು ತಿಳಿಸಿದ್ದು ಈ ಬೇರು ಕಾಂಡ ನೊಣ ಅಂತ ಸರ್, ಇದು ಯಾವಾಗ ಕಂಡು ಬರುತ್ತೆ ಅಂತೀರಿ? ಇದು ಕಾಂಡ ಯಾವಾಗ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ, ಆ ಗೆಡ್ಡೆ ಏನಿದೆ ಅದು ಅದು ಬೆಳೆಯೋದಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗಿಂದ ಬರುತ್ತಿದ್ದು. ಇದನ್ನ ಮೈಮೋಗ್ರೆಲ್ಲ ಕ್ರೋಲಿಫರನ್ಸ್ ಅಂತ ಹೇಳಿ ಕರೀತಾರೆ. ಮೈಕ್ರೋಫೇಜಿಡೆ ಇದು ಫ್ಯಾಮಿಲಿ, ಡಿಪ್ಟರ ಅಂತ ಒಂದು ಆರ್ಡರ್ ಇದಕ್ಕೆ ಬರುತ್ತೆ. ಈ ನೊಣ ಏನ್ ಮಾಡುತ್ತೆ ಅಂದ್ರೆ ಬೇರು ಕಾಂಡನ ಇರುತ್ತಲ್ಲ ಅದನ್ನ ಕೊರಿಯುತ್ತೆ. ಕೊರದೇನ್ ಮಾಡುತ್ತೆ, ಗಿಡಗಳು ಏನಾಗ್ತಾವ ಹಳದಿ ಕಲರ್ ಆಗ್ತಾವ, ಮತ್ತೆ ಕಾಂಡ ಏನಿದೆ ಅದು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಇದಕ್ಕೆ ನೀವು ಒಂದು ಹಳದಿ ಕಲರ್ ಆಗಿ ಸುಳಿ ಏನಾಗುತ್ತೆ ಅದು ಡೆಡ್ ಆರ್ಟ್ ಅಂತಾನು ಕೂಡ ಕರೀತಾರೆ, ಅದು ಕೂಡ ಆಗುತ್ತೆ. ಇದರಲ್ಲಿ ಸುಳಿ ಕೂಡ ಒಣಗುತ್ತೆ, ಈ ಕಡೆ ಕಾಂಡ ಏನಿದೆ ಅದನ್ನು ಕೂಡ ಕೊರೆದು ತಿಂದು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಎಲೆ ಮತ್ತೆ ಕಾಂಡದಿಂದ ಕೂಡ ರಸ ಇರುತ್ತೆ. ಓಹ್, ಅಂದ್ರೆ ಇದು ಎಲ್ಲಿ ಮೊಟ್ಟೆ ಇಡುತ್ತೆ? ಇದು ಮ್ಯಾಗೊಟ್ಸ್ ತರ ಇರುತ್ತೆ ಸರ್, ಅದು ಕಾಂಡದ ಹತ್ರ ಅಲ್ಲೇ ಎಲೆ ಹತ್ರ ಸ್ವಲ್ಪ ಹಿಡುತ್ತೆ, ಅಲ್ಲಿಂದ ಮತ್ತೆ ಮ್ಯಾಗೊಟ್ಗಳ ತರ ಆಗಿ ಅವೆಲ್ಲ ಏನಾಗುತ್ತೆ ಒಳಗಡೆ ಹೋಗುತ್ತೆ, ಬೇರೊಳಗೆ ಹೋಗ್ಬಿಟ್ಟು ಆ ಕಾಂಡನೆಲ್ಲ ತಿನ್ನೋದಿಕ್ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಡಿಪ್ಟರ ಅಡಲ್ಟ್ ಏನಾಗುತ್ತೆ ಅದು ಬರುತ್ತೆ. ಒಂದೇ ಸರಿ ಇದು ಇದಾಗುತ್ತೆ. ಇನ್ನ ನಿರ್ವಹಣಾ ಕ್ರಮಗಳಿಗೆ ಏನು ಕ್ರಮ ಅನುಸರಿಸಬಹುದು ಅಂತೀರಿ? ಇದು ಗೆಡ್ಡೆಯಿಂದಾನೇ ಬರೋದ್ರಿಂದ ಬಿತ್ತನೆ ಮಾಡ್ಬೇಕಂದಾಗ ಆರೋಗ್ಯಕರವಾದ ಕಂದುಗಳನ್ನ ಉಪಯೋಗಿಸ್ಕೋಬೇಕಾಗುತ್ತೆ. ಗಡ್ಡೆಗಳನ್ನ ಮೊದಲೇ ಬಂದಿರೋದನ್ನ ತಗೊಂಡು ಹಾಕಿದ್ರೆ ಅದು ನಾವು ಮತ್ತೆ ಮತ್ತೆ ಬೆಳೆಗಳಿಗೆ ಬರಕ್ಕೆ ಸಾಧ್ಯತೆ. ಅಲ್ಲಿಂದ ಮತ್ತೆ ಇನ್ನೊಂದೇನು ಬಾಧಿತ ಬೇರು ಕಾಂಡಗಳನ್ನ ಅವನ್ನ ಕೂಡ ಕಿತ್ತು ನಾಶ ಮಾಡಬೇಕು. ಅದ್ರ ಜೊತೆಗೆ ಎಕರೆಗೆ 10 kg ಕಾರ್ಬೋಫ್ಯೂರಾನ್ ಏನ್ ಹೇಳಿದೆ ನಾನು ಅದನ್ನ ಬಳಸ್ಬೇಕಾಗುತ್ತೆ ಹರಳುಗಳನ್ನ. ಅದ್ರ ಜೊತೆಗೆ ಬೇವಿನ ಕಷಾಯ, ಬೇವಿನ ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಏನಿದೆ 5% ಅದನ್ನ ಹಾಕಬೇಕು, ಅಥವಾ ಅಸರ್ಡೆಕ್ಟಿನ್ 2-3 ಸಿಂಪರಣೆ ಮಾಡಬಹುದು. ಸಿಂಪರಣೆ ಮಾಡಬೇಕು ಅಥವಾ ಬೇವಿನ ಹಿಂಡಿಯನ್ನು ಬಳಸ್ಕೋಬಹುದು. ಬೇವಿನ ಹಿಂಡಿ ಸ್ಟಾರ್ಟಿಂಗ್ ಹಾಕೋಬಹುದು ಮಾಡೋದಕ್ಕಿಂತ, ಅದರಿಂದ ಸುಮಾರು ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಎಲ್ಲಾ ಕೀಟಗಳಿಗೂ ಬೇವಿನ ಕಷಾಯ ಅಥವಾ ಬೇವಿನಿಂದ ಆಧಾರಿತ ಯಾವುದೇ ರೀತಿಯ ಕೆಮಿಕಲ್ ಕೂಡ ಉಪಯೋಗ ಬರುತ್ತೆ. ಇದ್ರ ಜೊತೆಗೆ ರಾಸಾಯನಿಕ ಏನಿದೆ ಪಿನೋಲೋಫಸ್, ಕ್ಲೋರೋಪೈರಿಪಸ್, ಡೈಮಿಥೈಟ್ ಸೇಮ್ ಕಾಂಡ ಕೊರಕೆ ಯೂಸ್ ಮಾಡ್ತೀರಾ ಅದನ್ನ ಕೂಡ ಇದಕ್ಕೆ ಬಳಸಬಹುದು. ಪಿನೋಲೋಫಸ್ ಕ್ಲೋರೋಪೈರಿಪಸ್ ಬಂದ್ರೆ 2 ml ತಗೋಬೇಕಾಗುತ್ತೆ, ಡೈಮಿಥೈಟ್ ಬಂದ್ರೆ 1.7 ml. 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಇದನ್ನ ಹಾನಿ ಕಡಿಮೆ ಮಾಡಬಹುದು. ಇದು ಬೇರು ಕಾಂಡ ನೋಣ ಸರ್, ನೊಣದ ಜಾತಿಗೆ ಸೇರಿದಂತ ಕೀಟ ಡಿಪ್ಟರ ಅಂತ ಹೇಳಿ ಬರ್ತಾ ಅದು. ಅದೇ ಪತಂಗ ಬಂದ್ರೆ ಅವು ಲೆಪಿಡಾಪ್ಟರ್ ಆಗುತ್ತವೆ. ಇದು ಡಿಪ್ಟರ ಅಂದ್ರೆ ನೊಣ ಅದು ಬರುತ್ತೆ. ಇನ್ನ ಸಾಧಾರಣವಾಗಿ ನಾವು ಶುಂಠಿ ಗಡ್ಡೆಗಳ ಮೇಲೆ ಅಂಟ್ಕೊಂಡಿರುವಂತ ಮತ್ತೆ ಎಲೆಗಳಿಗೆ ಅಂಟ್ಕೊಂಡಿರುವಂತ ಕೀಟಗಳನ್ನು ಕಾಣ್ತೀವಿ. ಹೌದು ಸರ್, ಅವು ಚಲಿಸೋದಿಲ್ಲ, ಶಲ್ಕ ಕೀಟಗಳು ಅಂತ ಕಾಣ್ತೀವಿ. ಇವುಗಳು ಎಷ್ಟು ಮಟ್ಟಿಗೆ ಹಾನಿ ಮಾಡ್ತವೆ ಅಂತೀರಿ? ಶಲ್ಕ ಕೀಟ ಅಂದ್ರೆ ಬೇರೆ ಬೆಳೆಗಳಲ್ಲೂ ಕೂಡ ನೋಡಿರ್ತೀವಿ, ನೀವು ಸಾಮಾನ್ಯವಾಗಿ ಗುಲಾಬಿ ಗಿಡಗಳಲ್ಲಿ ಜಾಸ್ತಿ ನೋಡಬಹುದು. ಹೌದು, ಅಲಂಕಾರಿಕ ಅಂತರ ಗಿಡ ಹೂ ಗಿಡಗಳು ಎಲ್ಲದರಲ್ಲೂ ಕಾಣಿಸುತ್ತೆ. ಇದು ಹೆಂಗೆ ಅಂದ್ರೆ ಬೇರೆ ಕಂಡ ಶಲ್ಕ ಅಂದ್ರೆ ನೀವು ಹೇಳಿದಂಗೆ ಅದಕ್ಕೆ ಯಾವುದೇ ರೀತಿಯ ಚಲನೆಗಳು ನೋಡಲ್ಲ, ಅದನ್ನ ನಾವೇ ಕೈಯಿಂದ ಮಾಡಬೇಕು. ಮುಟ್ಟದಾಗಷ್ಟೇ ಅದ್ರದ್ದು ಆ ಕಡೆ ಈ ಕಡೆ ಮಾಡಬಹುದು, ಇಲ್ಲಾಂದ್ರೆ ಅದು ತುಂಬಾ ಅಂಟ್ಕೊಂಡು ಅಲ್ಲೇನೆ ರಸ ಇರೋದು. ಇದು ಶಲ್ಕ ಕೀಟಗಳು ಅಂತ ಹೇಳಿ, ಇದು ಹೆಮಿಪ್ಟ್ರಾ ಹಾರ್ಡರಿಗೆ ಸೇರುತ್ತೆ, ಮತ್ತೆ ಡಯಾಸ್ಪೈಡಿಡ್ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿಗೆ ಸೇರುತ್ತೆ. ಇದು ಯಾವಾಗ ಬರುತ್ತೆ ಅಂದ್ರೆ ಈ ಬೆಳೆ ಕಟಾವ್ ಮಾಡ್ತಿರ್ತೀವಲ್ಲ ಆ ಹಂತದಲ್ಲಿ ಇದನ್ನ ನೋಡಬಹುದು. ಬೆಳೆ ಕಟಾವ್ ಮಾಡೋದಂದಾಗ ಜಮೀನಲ್ಲಿ ಕೂಡ ಬೇರನ್ನು ಸಂಗ್ರಹಿಸಿರ್ತೀರ, ಅದ್ ಬಿಟ್ರೆ ಸಂಗ್ರಹಣೆ ಇದ್ರಲ್ಲೂ ಮಾಡಿರ್ತೀರ, ಅವಾಗ ಇದು ಹಾನಿ ಉಂಟು ಮಾಡುತ್ತೆ. ಅದ್ರ ಸುತ್ತ ಕವರ್ ಆಗ್ಬಿಟ್ಟಿರುತ್ತೆ, ಅದು ಕವರ್ ಆಗಿ ಅದರಲ್ಲಿ ರಸ ಎಲ್ಲ ಇರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇರೋದ್ರಿಂದ ಈ ಬೇರು ಕಾಂಡದಿಂದ ಅವು ಏನಾಗ್ಬಿಡುತ್ತೆ, ಸುಟ್ಕೊಂಡಂಗೆ ಸುಕ್ಕುಗಟ್ಟಿ ಒಣಗೋದು, ಎಲ್ಲ ಮುದ್ರಕೊಂಡಂಗೆ ಹಾಗೆ ಅದ್ರದ್ದು ಮತ್ತೆ ನೆಕ್ಸ್ಟ್ ಜರ್ಮಿನೇಷನ್ ಆಗಲ್ಲ, ಮತ್ತೆ ನಾವು ಮಾರಾಟ ಮಾಡೋದಕ್ಕೂ ಆಗಲ್ಲ, ಅದು ಅನುಕೂಲ ಇರಲ್ಲ, ಗ್ರೇಡೆಡ್ ತರ ಇರಲ್ಲ, ಅದು ಒಟ್ಟಾರೆ ಗುಣಮಟ್ಟ ಹಾಳಾಗ್ಬಿಡುತ್ತೆ, ಗುಣಮಟ್ಟನೂ ಹೋಗುತ್ತೆ ಅದು. ಮತ್ತೆ ಇದರ ನಿಯಂತ್ರಣ ಹೇಗೆ ಅಂತೀರಿ? ನಿಯಂತ್ರಣ ಹೇಗಂದ್ರೆ, ಶಲ್ಕ ಕೀಟ ಬಂದಿದೆ ಅಂತ ನಿಮಗೆ ಗೊತ್ತಾದ್ರೆ ಜಮೀನಲ್ಲಿ ಅಲ್ಲೆಲ್ಲ ಅಂತವನ್ನ ನೀವು ಜಾಸ್ತಿ ಶೇಖರಣೆ ಮಾಡಕ್ ಹೋಗ್ಬಾರ್ದು, ಸಂಗ್ರಹಿಸಬಾರ್ದು, ಅಂತದನ್ನ ಸ್ಟಾಪ್ ಮಾಡಬೇಕು. ಮತ್ತೆ ಬಾಧಿತ ಎಲೆಗಳು ಏನಿದೆ ಅಥವಾ ಕಾಂಡಗಳು ಏನಿದ್ದಾವೆ ಇದನ್ನು ಕೂಡ ಕಿತ್ತು ನಾಶ ಮಾಡಬೇಕಾಗುತ್ತೆ. ಅದ್ರ ಜೊತೆ ಬಿತ್ತನೆ ಮಾಡ್ಬೇಕಲ್ಲ, ಬಿತ್ತನೆ ಮಾಡ್ಬೇಕಾರೆ ಚೆನ್ನಾಗಿರೋದು ಆರೋಗ್ಯವಂತದನ್ನ ಶಲ್ಕ ಕೀಟ ಫ್ರೀ ಆಗಿರೋಂಥದ್ದು, ಅದೇನು ಇನ್ಫೆಸ್ಟೇಷನ್ ಆಗಿಲ್ಲ ಅದನ್ನು ತಗೊಬಂದು ಬಿತ್ತನೆ ಮಾಡ್ಬೇಕು. ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರೆ, ಈ ಕ್ಲೋರೋಪೈರಿಪಸ್ ಇದೆಯಲ್ಲ ಕ್ವಿನೋಲೋಫಸ್ ಅಥವಾ ಕ್ಲೋರೋಪ ಯಾವ್ದ್ರಲ್ಲಾದ್ರು 2 ml ಬೀಜೋಪಚಾರ ಮಾಡೋದು ಬಿತ್ತನೆ ಮಾಡೋಕ್ಕಿಂತ ಮುಂಚೆ. ಅದ್ರೊಳಗೆ 2 ml 1 liter ಹಾಕೊಂಡು ಕ್ವಿನೋಲೋಫಸ್ ಇದನ್ನ ಎಲ್ಲ ಬೀಜೋಪಚಾರ ಮಾಡಿ 1-30 ನಿಮಿಷ ಇಡಬೇಕು, ಆಮೇಲೆ ನೀವು ಬಿತ್ತನೆ ಮಾಡ್ಬೇಕು. ಇಲ್ಲ ಶೇಖರಣೆ ಮಾಡ್ಬೇಕಾದ್ರೂ ಅಷ್ಟೇನೆ, ಇದನ್ನ 1-30 ನಿಮಿಷ ಅದ್ರೊಳಗೆ ಇಟ್ಟು ಆಮೇಲೆ ಶೇಖರಣೆ ಮಾಡೋದ್ರಿಂದ ಇದನ್ನ ನಾವು ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಬೇವಿನ ಕಷಾಯ ಒಂದು ತಗೋಬಹುದು ನೀವು 5%, ಆಮೇಲೆ ಇನ್ನೊಂದು ಅಸರ್ಡೆಕ್ಟಿನ್ ಬೇವಿಂದು, ಯಾವುದೇ ಬೇವಿಂದು ನೀವು 2-3 ml ಹಾಕಿದ್ರೆ 1 liter ನೀರಿಗೆ ಮಾಡಬಹುದು. ಇದ್ರ ಜೊತೆಗೆ ರಾಸಾಯನಿಕ ಕ್ವಿನೋಲೋಫಸ್ ತಗೊಳ್ಳಿ, ಕ್ಲೋರೋಪೈರಿಪಸ್ ಮತ್ತೆ ಡೈಮಿಥೈಟ್, ಇವು ಮೂರನ್ನು ತಗೋಬಹುದು. ಸಿಂಪರಣೆ ಮಾಡ್ಬೇಕು ಇವಕ್ಕೆ ಎಲೆಗಳಿಗೆ, ಎಲೆಗಳಿಗೆ ಸಿಂಪರಣೆ ಮಾಡೋದ್ರಿಂದ ಅದು ಹೆಂಗಿದ್ರು ಇರೋದ್ರಿಂದ ಸ್ವಲ್ಪ ಬುಡಕ್ಕು ಹಾಕೋದ್ರಿಂದ ಅದು ಹೋಗುತ್ತೆ ಮೇಲೆ. ಅಂದ್ರೆ ಗಡ್ಡೆಗಳಿಗೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ, ಗಡ್ಡೆಗಳು ಒಳಗಡೆ ಇರೋದ್ರಿಂದ ಏನು ಮಾಡಕ್ ಬರಲ್ಲ. ಇದಾಯ್ತು ಆ ಗಡ್ಡೆ ನೊಣ ಏನಿದೆ ಮೇಲ್ಗಡೆ ಹಳದಿ ಕಲರ್ ಬಂದಾಗೇನೆ ನಮಗೆ ಗೊತ್ತಾಗುತ್ತೆ. ಇನ್ನ ಮುಖ್ಯವಾದ ಕೀಟ ಅಂದ್ರೆ ಎಲೆ ಸುರುಳಿ ಕೀಟ ಸರ್, ಇದು ಹೇಗೆ ಹಾನಿ ಮಾಡುತ್ತೆ ಅಂತೀರಿ? ಇದರದ್ದು ವೈಜ್ಞಾನಿಕ ಹೆಸರು ಏನಂತ ಹೇಳಿದ್ರೆ ಯುಡೋಸ್ಪೆಸ್ ಪೋಲಾಸ್ ಅಂತ ಹೇಳಿ, ಇದು ಲೆಪಿಡಾಪ್ಟರ್ಗೆ ಸೇರುತ್ತೆ ಫ್ಯಾಮಿಲಿ ಎಸ್ಪಿರಿಡೆ ಅಂತ ಹೇಳಿ. ಎಸ್ಪಿರಿಡೆ ಅಂದ್ರೆ ಇದು ಒಂದು ಅದೇ ಪತಂಗ, ಬಟರ್ಫ್ಲೈ ಅಂತಾರೆ. ಪತಂಗನು ಹೇಳ್ತಾರ, ಎರಡು ತರ ಬರುತ್ತೆ ಅದರಲ್ಲಿ ಮಾಥ್ಸ್. ಹಾ, ಚಿಟ್ಟೆ, ಇದು ಚಿಟ್ಟೆ ಇದಕ್ಕೆ ಬರುತ್ತೆ. ಇದು ಹೆಂಗಿರುತ್ತೆ ಅಂದ್ರೆ ಒಂದು ಕಪ್ಪು ಕಲರ್ ಇರುತ್ತೆ ಅದರ ರೆಕ್ಕೆಗಳು, ಅದ್ರ ಮೇಲೆ ಬಿಳಿ ಕಲರ್ದು ಚುಕ್ಕೆ ಚುಕ್ಕೆ ದೊಡ್ಡ ದೊಡ್ಡದು ಕಾಣಿಸುತ್ತೆ. ನೀವು ಇದನ್ನ ಭತ್ತದಲ್ಲೂ ಕೂಡ ನೋಡ್ಬೋದು ಈ ತರದ. ಇದು ಹೆಂಗೆ ಅಂದ್ರೆ ಈ ಮುಂಗಾರು ಬರುತ್ತಲ್ಲ ಈ ಟೈಮಲ್ಲಿ ಇದು ನಮಗೆ ಜಾಸ್ತಿ ಕಾಣಿಸುತ್ತೆ. ಮತ್ತೆ ಇದು ಕೇರಳದಲ್ಲೆಲ್ಲ ಸ್ವಲ್ಪ ಜಾಸ್ತಿ ನೋಡ್ಬೋದು ನಾವು. ಅಂದ್ರೆ ಇದು ಹೇಗೆ ಹಾನಿ ಮಾಡುತ್ತೆ ಅಂತೀರಿ? ಇಲ್ಲಿ ಕೀಟ ಏನ್ ಮಾಡುತ್ತೆ ಅಂದ್ರೆ ಇದು ಜಾಸ್ತಿ ಇದ್ರಲ್ಲಿ ಬರುತ್ತೆ. ಅರಿಶಿನದಲ್ಲೂ ಕೂಡ ನಾವು ನೋಡ್ಬೋದು. ಎಲೆ ಏನಿದೆ ಎಲೆನ ಕಟ್ ಮಾಡಿಬಿಟ್ಟು ಅದನ್ನ ಕೊಳವೆ ತರ ಮಾಡಿಕೊಂಡು ಅದ್ರೊಳಗೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಶುಂಠಿಗೂ ಬರುತ್ತೆ ಅದೇ ಅರಿಶಿನ, ಆದ್ರೆ ಅದು ಎಲೆ ದೊಡ್ಡದ್ರಿಂದ ಆರಾಮಾಗಿ ಕಟ್ ಮಾಡಿಕೊಂಡು ಅದು ಇಲ್ಲಿ ಸ್ವಲ್ಪ ಕಷ್ಟನೇ ಇಲ್ಲಿ, ಯಾಕಂದ್ರೆ ಹೌದು ಇದು ಇರೋದೇ ಚಿಕ್ಕ ಅಗಲ ಇರಲ್ಲ ಆದ್ರೂ ಬರುತ್ತೆ. ಇದನ್ನ ಈ ಭತ್ತದಲ್ಲೂ ಕೂಡ ನೋಡ್ಬೋದು, ಕೇಸವರ ಅಂತ ಹೇಳಿ ಅದನ್ನು ಕೇಸ್ ಮಾಡ್ಕೊಂಡು ಒಳಗಡೆ ಸೇರ್ಕೊಳ್ಳುತ್ತೆ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಇದರಿಂದನು ಸಾಕಷ್ಟು ನಷ್ಟ ಆಗುತ್ತೆ ಶುಂಠಿಯಲ್ಲಿ. ಹಾ ಸರ್, ಇದನ್ನು ಆಗುತ್ತೆ ಹಾನಿ. ಏನು ನಿಯಂತ್ರಣ ಕೈಗೊಳ್ಬಹುದು ಅಂತೀರಿ? ಆತರ ಕೇಸವರು ಏನೇನು ಬಂದಿದೆ ಕೇಸ್ಗಳು ಅದನ್ನ ಕಿತ್ತಿ ನೀವು ನಾಶ ಮಾಡ್ಬೋದು. ಅದ್ ಬಿಟ್ರೆ ಬೇವಿನ ದರದ ಒಂದು ಹೋಗ್ಬೋದು, ನಿಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್. ಅದ್ ಬಿಟ್ರೆ ಕ್ಲೋರೋಪೆರಿಪಸ್ ಏನಿದೆ ಕ್ಯೂನೆಲೋಫಸ್, ಅವನು ಒಂದ್ ಎರಡೆರಡು ಎಂ ಎಲ್ ಒಂದು ಲೀಟರ್ ನೀರ್ ಹಾಕೊಂಡು ಡೈಮೆಥೈಟ್ ಹಾಕೊಂಡು ಸಿಂಪರಣೆ ಮಾಡಬಹುದು ಗಿಡಕ್ಕೆ. ಥ್ರಿಪ್ಸ್ಗಳು ಕೂಡ ಕಂಡು ಬರ್ತವೆ. ಹಾ ಸರ್, ಥ್ರಿಪ್ಸ್ಗಳು ಯಾವ ಹಂತದಲ್ಲಿ ಬರ್ತವೆ? ಥ್ರಿಪ್ಸ್ ಬಂದ್ಬಿಟ್ಟು ಎಲೆಗಳೆಲ್ಲ ಯಾವಾಗ ಚೆನ್ನಾಗಿ ಬೆಳೆದಿರುತ್ತೆ ಆ ಟೈಮಲ್ಲಿ ಇದು ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಪ್ಯಾನಕೋಟೋ ಥ್ರಿಪ್ಸ್ ಇಂಡಿಕಸ್ ಅಂತ ಹೇಳಿ ಕರಿತೀವಿ. ಥೈಸೋನಾಪ್ಟರ್ ಆರ್ಡರ್ ಥ್ರಿಪಿಡೆ ಫ್ಯಾಮಿಲಿಗೆ ಸೇರಿಸ್ತಾರೆ. ಇದು ನಮಗೆ ಗೊತ್ತಿರೋಂಗೆ ಥ್ರಿಪ್ಸ್ ಎಲ್ಲ ಹೆಂಗೆ ಅಂದ್ರೆ ಅವು ರಸ ಇರೋಂಥದ್ದೇನೆ. ಈಗ ಲಾಸ್ಟ್ದು ಏನು ಹೇಳಿದೆ ನಾನು, ಎಲೆ ಸುರುಳಿ ಕೀಟ ಬಂದ್ರೆ ಅದು ಲೆಪಿಡಾಪ್ಟರ್, ಅದು ಕೆರೆದು ಕೆರೆದು ತಿನ್ನುತ್ತೆ ಪತ್ರ ರೀತಿನಲ್ಲಿ. ಇದು ಹಂಗೆ ಮಾಡಲ್ಲ, ಇದೇನಿದ್ರು ರಸ ಇರೋಂಥದ್ದು. ಮುಖ್ಯವಾಗಿ ಥ್ರಿಪ್ಸ್ ಹೇಗೆ ಹಾನಿ ಮಾಡುತ್ತೆ? ಇದು ಪ್ರೌಢ ಮತ್ತೆ ಅಪ್ಸರ ಕೀಟ ಅಂತ ಹೇಳಿ ಇರ್ತಾವಲ್ಲ ಸರ್, ಇವೇನಾಗ್ತವೆ ಈ ಚಿಗುರುತ್ತಿರ್ತಾವಲ್ಲ ಎಲೆಗಳು ಅಲ್ಲಿ ಹೋಗ್ತಾವ, ಅಲ್ಲಿ ಗುಂಪು ಗುಂಪಾಗಿದ್ದು ಅಲ್ಲೇನ್ ಮಾಡುತ್ತೆ ರಸ ಇರೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ರಸ ಇರೋದ್ರಿಂದ ಈ ಹಾನಿಗೆ ಆಗಿರೋದ್ ಏನಾಗುತ್ತೆ ಹಳದಿ ಕಲರ್ ಆಗುತ್ತೆ, ಮತ್ತೆ ಶುಗರ್ ಏನಿದೆ ಅದು ಮುರುಟಾಗುತ್ತೆ. ಈ ಕೀಟ ಮುಂಗಾರ ಆದ್ಮೇಲೆ ನೆಕ್ಸ್ಟ್ ಮಳೆ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಆದಾಗ ಆ ಟೈಮಲ್ಲಿ ಬರೋದಕ್ಕೆ ಒಣ ವಾತಾವರಣ ಇದ್ದಾಗ ಬರುತ್ತೆ. ಸುಳಿ ಏನಿದೆ ಅದು ಮುರುಟಾಗಿ ಒಣಗುತ್ತೆ. ನೀವು ಇದನ್ನ ಮಡಿಸ್ಕೊಳ್ಳೋ ಸುತ್ತ ಕರ್ಲಿ ಅಂತ ಏನ್ ಹೇಳ್ತೀವಿ ಆತರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲ್ಗಡೆಗೆ ಮಡಿಚ್ಕೊಳ್ತಾರೆ, ಮೆಣಸಿನಲ್ಲೆಲ್ಲ ಬರುತ್ತಲ್ಲ ಮುರುಡಾ ಕಾಂಪ್ಲೆಕ್ಸ್ ಇರ್ಬೋದು, ಅಥವಾ ಈಗೊಂದು ಥ್ರಿಪ್ಸ್ ಬಂದಿದೆಲ್ಲ ಚಿಲ್ಲಿ ಬ್ಲಾಕ್ ಥ್ರಿಪ್ಸ್ ಅಂತ ಹೇಳಿ, ಅದು ಅದೇ ತರ ಮೇಲ್ಗಡೆ ತುದಿನ ತಿಂದು ಮುದ್ರಿಕೊಳ್ಳುತ್ತೆ. ಅದೇ ತರ ಇದರಲ್ಲೂ ಕೂಡ ಥ್ರಿಪ್ಸ್ ಹಾನಿ ಮಾಡುತ್ತೆ. ಮೊಟ್ಟೆಗಳೆಲ್ಲ ಎಲೆ ಮೇಲೆ ಇಡುತ್ತ ಇದು ಸುಳಿ ಒಳಗೇನೆ ಹಂಗೆ ಇಟ್ಕೊಳ್ಳುತ್ತೆ ಸರ್. ಅದು ಒಟ್ಟಾರೆ ರಸ ಇವನ್ನ ಹೀರಿ ಎಲೆಗಳೆಲ್ಲ ಒಂಥರ ಮುದ್ರಿಕೊಂಡಂಗ ಏನು ನಿರ್ವಹಣಾ ಕ್ರಮಗಳ ಅನುಸರಿಸಬಹುದು ಅಂತಾರೆ ಥ್ರಿಪ್ಸ್? ನಾವು ಇದು ನಿರ್ವಹಣಾ ಕ್ರಮಗಳು ಬಂದ್ರೆ ಅದೇ ದುದಿನ ಬೇಕಾದ್ರೆ ಜಾಸ್ತಿ ಆಗಿದೆ ಅಂದ್ರೆ ಕಿತ್ತಿ ಇದು ಮಾಡ್ಬೋದು, ಬಟ್ ಅದು ಅಷ್ಟು ಇದಾಗಲ್ಲ. ತುದಿನಿಗೆ ಬರೋದ್ರಿಂದ ಸೈಡ್ ಶೂಟ್ಸ್ ಅನ್ನ ಬಿಡಬೇಕಾಗುತ್ತೆ, ಹಂಗಾಗುತ್ತೆ. ಅಲ್ಲಿ ಬಿಟ್ರೆ ರಾಸಾಯನಿಕನೇ ಹೋಗ್ಬೇಕಾಗುತ್ತೆ. ಇದು ರಸ ಹೀರೋ ಕೀಟ. ರಸ ಹೀರೋ ಕೀಟ ಇರೋದ್ರಿಂದ ಈ ಕ್ವಿನೋಲೋಫಾಸ್ ಅಂತರ್ವ್ಯಾಪಿ ಕೀಟನಾಶಕ ನಾವು ಸಿಂಪಡಣೆ ಮಾಡಬಹುದು. ಕ್ವಿನೋಲೋಫಾಸ್ ಇರ್ಬೋದು ಅಥವಾ ಡೈಮಿಥೈಟ್ ಇರ್ಬೋದು ಈ ತರ, ಮತ್ತೆ ಕೆಲವು ಕಾಂಬಿ ಪ್ರಾಡಕ್ಟ್ಸ್ ಗಳು ಬಂದಿರ್ತಾವ, ಇಮಿಡಾ ಆಸಿಫೇಟ್ ಈ ತರ ಎರಡು ಕಾಂಬಿನೇಷನ್ ಅಲ್ಲಿ ಬಂದಿರ್ತಾವ, ಅವನ್ನ ಕೂಡ ಸಿಂಪಡಣೆ ಮಾಡಬಹುದು. ಒಟ್ಟಾರೆ ನಮ್ಮ ರೈತ ಬಾಂಧವರು ಈ ಗೆಡ್ಡೆಗಳನ್ನ ಬಳಸುವಾಗ ಆ ಗೆಡ್ಡೆಗಳಿಗೆ ಯಾವುದೇ ರೀತಿಯ ಕೀಟ ಮತ್ತೆ ರೋಗಗಳ ಹಾವಳಿ ಇಲ್ದಲ್ಲೇ ಇರೋದನ್ನ ನೋಡ್ಕೊಂಡೇ ಅವರು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಗೆಡ್ಡೆಗಳ ಉಪಚಾರ ಕೈಗೊಳ್ಬೇಕು. ಹೌದು, ಅಂದ್ರೆ ತಾವು ತಿಳಿಸಿದಾಗೆ ಈ ಕೀಟನಾಶಕದಿಂದನು ಉಪಚಾರ ಮಾಡಬಹುದು ಅಂತೀರಿ? ಹೌದು ಸರ್, ನಾವು ಶಿಲೀಂಧ್ರನಾಶಕದಿಂದ ಅಂತೂ ಉಪಚಾರ ಮಾಡೇ ಮಾಡ್ತೀವಿ. ಕೀಟನಾಶಕದಿಂದ ಮಾಡಿದ್ರೆ ಈ ಬೇರು ಕಾಂಡಗೆ ಏನ್ ಬರುತ್ತೆ ಆ ಹುಳಗಳನ್ನ, ಶಲ್ಕ ಕೀಟ ಇರ್ಬೋದು ಬೇರು ಕಾಂಡ ನೊಣ ಇರ್ಬೋದು, ಇವನ್ನ ನಾವು ತಡಿಬಹುದು. ಮತ್ತೆ ಬೇವಿನ ಹಿಂಡಿ ಬಳಸೋದು ಬಹಳ ಮುಖ್ಯ. ಈ ಗಡ್ಡೆಯನ್ನ ನಾಟಿ ಮಾಡೋದಕ್ಕಿಂತ ಮುಂಚೆ ಬೇವಿನ ಹಿಂಡಿ, ಹೌದು ಬೇವಿನ ಹಿಂಡಿಯನ್ನ ನಮ್ಮ ಒಂದು 100 ಕೆಜಿ ಹಾಕೋಬೇಕಾಗುತ್ತೆ. ಒಂದು ಎಕರೆಗೆ ಹಾಕೊಂಡು ಆ ಗಡ್ಡೆ ತುಂಡುಗಳನ್ನ ಬಿತ್ತನೆ ಮಾಡೋ ಸಾಲಿಗೆ ಹಾಕೋಬೇಕಾಗುತ್ತೆ. ಹೌದು ಸರ್, ಬೇವಿನ ಹಿಂಡಿಯನ್ನ ಹಾಕೊಳ್ಳೋದ್ರಿಂದ ಸಾಕಷ್ಟು ಕೀಟ ಪೀಡೆಗಳ ನಿರ್ವಹಣೆಯನ್ನ ಮಾಡ್ಕೋಬಹುದು. ಮತ್ತೆ ಬೆಳೆ ಒಂದು ಪರಿವರ್ತನೆ ಅನುಸರಿಸೋದು ಬಹಳ ಮುಖ್ಯ ಅಲ್ವಾ? ಹೌದು ಸರ್. ರೋಗ ರೀತಿ ಬೆಳೆ ಬೆಳೆಯೋದಕ್ಕಿಂತ ಬೇರೆ ಬೇರೆ ಬೆಳೆ ಬೆಳೆಯೋದ್ರಿಂದ ಅದರದ್ದು ಸೈಕಲ್ ಏನಿದೆ ಅದು ಸ್ಟಾಪ್ ಆಗುತ್ತೆ, ಅವಾಗ ನಾವು ಹಾನಿ ಕಡಿಮೆ ಮಾಡಬಹುದು. ಈ ಸರಿ ಈ ಜಮೀನಲ್ಲಿ ಬೆಳೆದ್ರೆ ಇನ್ನೊಂದ್ಸರಿ ಬೇರೆ ಕಡೆ ಜಮೀನಲ್ಲಿ ಬೆಳಿಬಹುದು, ಒಂದು ಕಡೆ ಬಿಟ್ಟು ಬಿಟ್ಟು ಬೆಳೆಯೋದು. ಹೌದು, ಈ ಕೀಟ ಮತ್ತು ರೋಗಗಳ ಹಾವಳಿಯನ್ನು ತಡೆಯೋದ್ರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ, ವಿಶೇಷವಾಗಿ ಶುಂಠಿ ಅಂತ ಬೆಳೆಯಲ್ಲಿ. ಯಾಕಂದ್ರೆ ಹೆಚ್ಚು ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂತ ಬೆಳೆ ಇದು. ಹಾಗಾಗಿ ನಾವು ಸಮಗ್ರ ಕ್ರಮಗಳನ್ನು ಅನುಸರಿಸೋದು ಬಹಳ ಮುಖ್ಯ ಶುಂಠಿ ಬೆಳೆನಲ್ಲಿ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಶುಂಠಿ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹೆಚ್ ಸಿ ಲತಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8884525995. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8884525995. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಶುಂಠಿ ಬೆಳೆಯನ್ನು ಬಾಧಿಸುವಂಥ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈಗ ಪೇಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,500 ರೂಪಾಯಿಂದ 25,000 ರೂಪಾಯಿ, ಅರಬಿಕಾ ಚೆರಿ 12,200 ರೂಪಾಯಿಂದ 14,100 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 15,000 ರೂಪಾಯಿಂದ 16,000 ರೂಪಾಯಿಗಳು, ರೋಬಸ್ಟಾ ಚೆರಿ 8,100 ರೂಪಾಯಿಂದ 9,400 ರೂಪಾಯಿ. ಪೇಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ವಿಷಯ: ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ತೋಟಗಾರಿಕಾ ಇಲಾಖಾ ಸವಲತ್ತುಗಳು. ಭಾಗವಹಿಸುತ್ತಾರೆ ಡಾ ಕೆಬಿ ದುಂಡಿ, ತೋಟಗಾರಿಕಾ ಅಪರ ನಿರ್ದೇಶಕರು, ಲಾಲ್ಬಾಗ್ ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೆಲಗುರಿ ಇದೊಂದು ಪ್ರಕಟಣೆ. ವಿರಾಜಪೇಟೆ ವಲಯ ವ್ಯಾಪ್ತಿಯ ಮರಂದೋಡ, ನರಿಯಂದಡ, ಚೇರಂಬಾಣೆ, ಕೋಕೇರಿ, ಚೇಲಾವರ ಹಾಗೂ ಕರಡ ಗ್ರಾಮಗಳಲ್ಲಿಯ ಖಾಸಗಿ ಜಮೀನುಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳನ್ನು ಮಾಕುಟ್ಟ ಅರಣ್ಯ ಪ್ರದೇಶಕ್ಕೆ ಕಬ್ಬೆ ಬೆಟ್ಟದ ಮುಖಾಂತರ 14 ನಾಡು ಹಾಗೂ ಕೆರಟಿ ಅರಣ್ಯ ಪ್ರದೇಶ ಇಲ್ಲಿ ಓಡಿಸುವ ಕಾರ್ಯಾಚರಣೆಯನ್ನು ನಾಳೆ ಮತ್ತು ನಾಡಿದ್ದು ಶುಕ್ರವಾರ ಮತ್ತು ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30 ನಡೆಯಲಿದೆ. ಈ ಗ್ರಾಮಗಳ ಮಾಲೀಕರು, ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಜಾಗೃತಿ ವಹಿಸಿ ಎಚ್ಚರಿಕೆಯಿಂದ ಇರಬೇಕೆಂದು ಹಾಗೂ ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿಗಳು ಈ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಿಧನ ಸುದ್ದಿ. ನಾಪೊಕ್ಲು ಬೇತುಕರಳಾನ ಪೌತಿ ಮುಂಡಂಡ ಸೋಮಣ ಎಂಗಡ ಪೊಣ್ಣು ಸುಶೀಲಾ ಎಂಗ ಇಂದು ಮರಣಪಟ್ಟಿತ್ತು. 76 ಬೇತ್ರ ಮುಂಡಂಡ ಸುಶೀಲಾ ಎಂಗಡ ತಾಮನೆ ಕುಟ್ಟಂಚಿಟ್ಟಿರ ಎಂಗಡ ಆಖರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೆ ಎಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುರ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9408069004 9902047404. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವೈದ್ಯಕೀಯ ಶಿಕ್ಷಣ, ಶಾಲಾ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಹಾಗೆ ಸಮಾಜ ಕಲ್ಯಾಣ ಇಲಾಖೆಗಳ ಕೂಡು ಕೂಟಲಿ ಡಾಕ್ಟರ್ ಮಹಂತ ಶಿವಯೋಗಿ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾಳೆ August 1 ಬೆಳಗ್ಗೆ 10:30 ಮಡಿಕೇರಿಪೇಟೆನ ಸರ್ಕಾರಿ ಜೂನಿಯರ್ ಕಾಲೇಜಿನ ಸಭಾಮಂಡಳಿ ವ್ಯಸನಮುಕ್ತ ದಿನಾಚರಣೆ ಏರ್ಪಾಡಾಟು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕಡೆಯಿಂದ ಗಿರಿಜನ ಉಪಯೋಜನೆಯಡಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ನಾಳೆ August 1 2 ಪೊನ್ನಂಪೇಟೆ ತಾಲೂಕಿನ ಮರೂರು ತಿತಿಮತಿ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಸ್ಕೂಲ್ಲಿ ಜಾನಪದ ಗಾಯನ ಕಲಿಕಾ ತರಬೇತಿ ಶಿಬಿರ ನಡೆದಿದೆ. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ ಸ್ವಾಮಿ, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕೇಶವ ಕಾಮತ್ತವು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಜಿಲ್ಲೆಯಲ್ಲಿ ಪುಷ್ಯ ನಕ್ಷತ್ರದ ಮಳೆನ ಉಚಿತು ಕಮ್ಮಿಯಾಟು, ಮಳೆನೊಟ್ಟಿಗೆ ಗಾಳಿನ ಉಚಿತನೂ ಕಮ್ಮಿಯಾಟು. ಇಂದು ಬೆಳಗ್ಗೆ 8:00 ಆಖೀರಿಯಾದಂಗೆ ಕಳೆದ 24 ಜಿಲ್ಲೆಗೆ 16.05 mm ಸರಾಸರಿ ಮಳೆ ಬಿದ್ದಿತ್ತು. ಕಳೆದ ವರ್ಷ ಇಂದಿನ ದಿನ 60.87 mm ಸರಾಸರಿ ಮಳೆ ಬಿದ್ದಿತ್ತು. ಮಡಿಕೇರಿ ತಾಲೂಕಿಗೆ 31.80 mm ಸರಾಸರಿ ಮಳೆ ಬಿದ್ದರೆ ವಿರಾಜಪೇಟೆ ತಾಲೂಕಿಗೆ 13.35, ಪೊನ್ನಂಪೇಟೆ ತಾಲೂಕಿಗೆ 9.59, ಸುಮಾರ್ಪೇಟೆ ತಾಲೂಕಿಗೆ 2.0, ಹಂಗೆ ಕುಶಾಲನಗರ ತಾಲೂಕಿಗೆ 5.50 mm ಸರಾಸರಿ ಮಳೆ ಬಿದ್ದ ವರದಿಯಾಟು. ವಿರಾಜಪೇಟೆ ವಲಯ ವ್ಯಾಪ್ತಿಗೆ ಸೇರುವ ಮರಂದೋಡ, ನರಿಯಂದಡ, ಚೇಲಾವರ, ಕೋಕೇರಿ, ಹಂಗೆ ಕರಡ ಗ್ರಾಮಗಳಲ್ಲಿ ನೆಲೆ ನಿಂತಿರುವ ಕಾಡಾನೆಗಳ ಮಾಕುಟ ಕಾಡಿಗೆ ಓಡಿಸುವ ಕೆಲಸ ನಾಳೆ ಮತ್ತೆ ನಾಡಿದು 2 ಬೆಳಗ್ಗೆ 9 ಸಾಯಂಕಾಲ 6:30 ಮುಟ ನಡೆದಿದೆ. ಆದ್ದರಿಂದ ಈ ಗ್ರಾಮಗಳ ತೋಟದ ಮಾಲೀಕರು, ಕೆಲಸದವು, ಇಸ್ಕೂಲ್ ಮಕ್ಕ, ಹಂಗೆ ಸಾರ್ವಜನಿಕರು ತುಂಬಾ ಜಾಗ್ರತೆಯಿಂದ ಇರೋಕುತ್ತ ವಲಯ ಅರಣ್ಯ ಅಧಿಕಾರಿಗಳ ತಿಳಿಸಿಡು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕಡೆಯಿಂದ ವಿಶೇಷ ಘಟಕ ಯೋಜನೆಯಡಿ ಗೂಡೆಗಳಿಗೆ ಸುಗಮ ಸಂಗೀತ ಕಲಾ ತರಬೇತಿ ಶಿಬಿರ ನಾಳೆ ಬೆಳಗ್ಗೆ 10:00 ಮಡಿಕೇರಿಪೇಟಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕಾದ ಗೂಡೆಗಳ ಆಸ್ಟಿಯಲ್ಲಿ ಏರ್ಪಾಡಾಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಂಗೆ ನಾಪೋಕುಲ್ನ ನಾನ್ನಾಡು ಸ್ಪೋರ್ಟ್ಸ್ ಮತ್ತು ರಿಕ್ರಿಯೇಷನ್ ಕ್ಲಬ್ ಹಂಗೆ ಕೊಡವ ಸಮಾಜ ರಿಕ್ರಿಯೇಷನ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಇವರ ಕೂಡು ಕೂಟಲಿ 7 ಅಕಾಡೆಮಿ ಅಧ್ಯಕ್ಷ ಅಜಿನಿಕಂಡ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕೊಡವ ಹಂಗೆ ಕೊಡವ ಭಾಷಿಕ ಜನಾಂಗದವಕ್ಕೆ ನಾಪೋಕುಲ್ನ ಬಿದ್ದಾಟಂಡ, ಓಟು ಯಾಕಲಿ, ಐಪಣಿರ ಐಮೆ ಮತ್ತು ಕಳಿ ಪೈಪೋಟಿ ಏರ್ಪಾಡಾಟು. ಲಯನ್ಸ್ ಕ್ಲಬ್ ಸಂಪಾಜೆ ಶ್ರೀ ವರಮಹಾಲಕ್ಷ್ಮಿ ಮತ್ತು ಶ್ರೀ ಕೃಷ್ಣ ಬಳಗ ಹಂಗೆ ಸ್ಮಿತಾ ಐ ಕೇರ್ ಸೆಂಟರ್ ಮಡಿಕೇರಿ ಇವರ ಕೂಡು ಕೂಟಲಿ 8 ಬೆಳಗ್ಗೆ 9 ಮಧ್ಯಾಹ್ನ 1 ಮುಟ ಗೂನಡುಕ ಶ್ರೀ ಶಾರದಾ ಸಮುದಾಯ ಭವನದಲ್ಲಿ ಪುಕ್ಸಟೆ ಕಣ್ಣಿನ ತಪಾಸಣಾ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭನ ಪಡ್ಕೊಳ್ಳಕ್ಕೆ ಹೆಸರು ಪಡೆದ ಮೈಸೂರು ದಸರಾದ ಜಂಬೂ ಸವಾರಿಯಲ್ಲಿ ಕೂಡಿಯಾಡಿಕೆ. ಕೊಡಗು ಜಿಲ್ಲೆನ ದುಬಾರೆ ಸಾಕಾನೆ ಶಿಬಿರದ ಶಿಬಿರದ 4 ಆನೆಗ 3 ಹೊರಟವೆ. ಪ್ರಶಾಂತ್, ಧನಂಜಯ, ಕಾವೇರಿ ಹಂಗೆ ಕಂಜನ್ ಇವೇ 4 ಆನೆಗ ಈ ಸಲ ಜಿಲ್ಲೆಯಿಂದ ಹೋಗವು. ಕಂಜನ್ ಕಳೆದ 2 ದಸರಲ್ಲಿ ಕೂಡಿಯಾಡ್ರೆ ಪ್ರಶಾಂತ್ ಅಂತ ಹೇಳುವ ಆನೆ 15 ಜಂಬೂ ಸವಾರಿಯಲ್ಲಿ ಕೂಡಿಯಾಡ್ತಾ ಇರೋದು ವಿಶೇಷ ಔಟು. ಮಡಿಕೇರಿನ ಹಿರಿಯ ಡಾಕ್ಟರ್ ಹಂಗೆ ಸಾಹಿತಿ ಕೆವಿ ಸೂರ್ಯಕುಮಾರ್ ಅವರ ಮಂಗಳ ಕೃತಿಗೆ ಕನ್ನಡ ವೈದ್ಯ ಬರಹಗಾರ ಸಮಿತಿ ಕೊಡುವ ಒಳ್ಳೆ ಕೃತಿ ಇನಾಮ್ ಬಂದುಟ್ಟು. August 24 ಬಳ್ಳಾರಿಯಲ್ಲಿ ನಡೆಯುವ ಜಂಬರಲ್ಲಿ ಇವಕ್ಕೆ ಈ ಇನಾಮನ ಕೊಟ್ಟವೆ. ಸೂರ್ಯಕುಮಾರವು ಕನ್ನಡಲ್ಲಿ 7 ಹಂಗೆ ಇಂಗ್ಲಿಷಲ್ಲಿ 1 ಪುಸ್ತಕನ ಸಹ ಬರೆದಳು. ಪತ್ತಾಕು ಪ್ರೊಡಕ್ಷನ್ನ ಕಡೆಯಿಂದ ಕಕ್ಕಡ ತೋರು ನಾಳುತ್ತ ಹೇಳುವ ಸಣ್ಣ ಕತೆ 3

ಕಲೆಕ್ಷನ್ ಈಗಾಗಲೇ ಹಲವು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಗಳ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುಸಜ್ಜಿತವಾದ ವಸತಿ ನಿಲಯಗಳ ವ್ಯವಸ್ಥೆ ಇರುತ್ತದೆ. ಕಾಲೇಜಿನ ಶುಲ್ಕವನ್ನು ಕಂತುಗಳಲ್ಲಿಯೂ ಪಾವತಿಸಬಹುದು. ಆಸಕ್ತಿರುವ ವಿದ್ಯಾರ್ಥಿಗಳು ಕಾಲೇಜಿನ ಮುಖ್ಯ ಕಚೇರಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದೆಂದು ಪ್ರಾಂಶುಪಾಲರಾದ ಡಾಕ್ಟರ್ ಎಂಬಿ ಕಾವೇರಿಯಪ್ಪನವರು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾವೇರಿ ಕಾಲೇಜು ಗೋಣಿಗೊಬ್ಬಲು. ಮೊಬೈಲ್ ಸಂಖ್ಯೆ 9448005060 ಅಥವಾ 9449334756. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ